पानी हो, गैस हो, सरकार की अलग अलग योजनाएं, प्रधानमंत्री आवास योजना के इस करोड़ों घरों को संपूर्ण बनाती है। पीएम आवास, पीस, कंफर्ट एंड डिग्निटी टू ओवर 4 crore फैमिलीज। ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ನೋಂದಣಿ ಮಾಡದ ನವೀಕರಿಸದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಜ್ಞರನ್ನು ಒಳಗೊಂಡ ವಿಶೇಷ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಯಾವುದೇ ಲೋಪ ಕಂಡುಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮನದ ಮಾತು, ಜನಮನದ ಮಾತು, ಸಂಘರ್ಷದ ಕೆಲವು ಕಥೆಗಳು, ಯಶೋಗಾಥೆಗಳು, ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು, ನವ ಭಾರತದ ಭರವಸೆಗಳು. ಪ್ರತಿ ತಿಂಗಳ ಕೊನೆಯ ಭಾನುವಾರದ ನಿರೀಕ್ಷೆಯಲ್ಲಿ ನಾವು ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ, ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸಾರ ಭಾಷಣದ ನಂತರ ಮನ್ ಕಿ ಬಾತ್ನ ಪ್ರಾದೇಶಿಕ ಭಾಷೆಗಳಲ್ಲಿನ ಅನುವಾದ ಹಾಗೂ ಅದರ ಮರುಪ್ರಸಾರ ಅದೇ ದಿನ ರಾತ್ರಿ 8 ಗಂಟೆಗೆ ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಾದೇಶಿಕ ಕೇಂದ್ರಗಳಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಆಕಾಶವಾಣಿ, ದೇಶದ ಜನಪ್ರಿಯ ವಾಹಿನಿಯಲ್ಲಿ. ನವೆಂಬರ್ 24 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ, ಮನ್ ಕಿ ಬಾತ್. ಮನ್ ಕಿ ಬಾತ್ ಪ್ರತಿ ರವಿವಾರ ಬೆಳಿಗ್ಗೆ ಯೋಗ ವಿಹಾರ, ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಮ್ ಫೌಂಡೇಶನ್ ಭಾರತ್. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ಮೊದಲಿಗೆ ಕೃಷಿ ಮಾಹಿತಿ ಕೇಳೋಣಂತ. ಶರಣಪ್ಪನ. ಕುಮಾರ, ಓ ಮನೆಗೆ ಅದೆಯಲ್ಲಪ್ಪ, ನಾನು ನಿನ್ನ ನೋಡ್ಕೊಂಡು ಬಂದೆ. ಅಲ್ಲ ಕುಮಾರ, ಏನು ಮೊನ್ನೆ ಅದ ಒಂದು ವಾಟ್ಸಪ್ ಕಳಿಸಿದಲ್ಲ ಗೋವಿಂದೋಳ ಏನೋ ಹಿಂಗಾಗ್ಯಾವ ಅಂತ ಹೇಳಿ. ಹ್ಞೂ ಶರಣಪ್ಪಣ, ನಿನ್ಗೆ ಅದ್ರ ಬಗ್ಗೆನ ಮಾತಾಡೋಣ ಅಂತ ಬಂದೆ. ಏನ ಮೊನ್ನೆ ಮಳಿ ಹಚ್ಚಿ ಹೊಡಿತಲ್ಲಪ್ಪ ಎಲ್ಲ, ಇನ್ನೇನು ನಾವು ಗೊಂಜಾಳನ ಇದನ್ನ ಮಾಡ್ಬೇಕನ್ನೋದ್ರಾಗನ ನೋಡು ಎಲ್ಲ ಮಳಿಗೆ ಹಾಳಾಗ್ಬಿಟ್ಟೆ. ನೀನು ಅದಕ್ಕೆ ಹೆಂಗ್ ಗೊತ್ತನ್ನೋದು, ಈಗ ಭೂಮಿಯೊಳಗೆ ಸತ್ವ ಇಲ್ಲ ಅಂದ್ರೆ ಆಮೇಲೆ ನೀರು ಹಂಗ ಉಳಿತಂತೀವ್ಕೋ, ಒಂಥರ ಈ ಭೂಮಿಯೊಳಗ ಉಸುಕು ಮಣ್ಣು ಇತ್ತಂತೀವ್ಕೋ, ಅಂದ್ರೆ ಬಂಜರು ಅದ್ರ ಇದು ಜೌಳು ಇತ್ತಂದಾಗ ಅವಾಗ ಅಲ್ಲಿ ನೀರು ಜಾಸ್ತಿ ನಿರ್ಧ ನೋಡ್ಕೊಳ್ಬೇಕು. ನೀರು ಮಳೆ ಆತ ಅಂದ್ಕೊಳ್ಳೇನ ಹರಿದು ಹೋಗಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಈಗ ಇನ್ನೊಬ್ ನಿನ್ ಗೆಳೆಯನ ಬಂದಿದ್ದ, ಅವ ಎಷ್ಟು ಚಂದ ತೋರಿಸಿದ್ ಗೊತ್ತಾನ, ಅವ ಹೆಂಗ ಅಂದ್ರೆ ಯಾವ ಏನೂ ಆಗಿಲ್ಲ ಅಂದ್ರೆ ಅದ ಅರ್ಥ ನಿನ್ನ ಮಣ್ಣಿನೊಳಗ ಸಾವಯವ ಗುಣ ಇತ್ತಂದ್ರೆ ಗೋವಿಂದೋಳ ಎಷ್ಟು ಮಳೆ ಆದ್ರೂ ಕೂಡ ಚಲೋ ಬರ್ತದೆ. ನಿಂದ ಯಾಕೆ ಹಂಗಾಯ್ತಂದ್ರೆ ಸಾವಯವ ಅಂಶ ಕಡಿಮೆ ಆಗ್ಯದ ಅಲ್ಲಿ. ಮಣ್ಣಿನ ಗುಣಮಟ್ಟ ನಾವು ಜಾಸ್ತಿ ಆಗೋ ಕಡೆ ಯಾವಾಗಲೂ ಲಕ್ಷ ಹರಿಸ್ಬೇಕು. ಇವತ್ತು ನಾವು ಏನಂತೀವಲ್ಲ ಕುಮಾರ, ಈಗ ನೋಡು ನೀನು ಹಾಕ್ಬೇಕಾರ ನೀನು ಬೀಜೋಪಚಾರ ಮಾಡಬೇಕು, ಟ್ರೈಕೋಡರ್ಮ ಅವನ್ನೆಲ್ಲ ಹಾಕಿ ಒಂದು ಸೂಕ್ಷ್ಮ ಜೀವಿಗಳು ಜಾಸ್ತಿ ಭೂಮಿಯೊಳಗೆ ಬೆಳೆದು ಬೆಳವಣಿಗೆ ಆಗಿ ಎರೆಹುಳನ ಆಹ್ವಾನ ಮಾಡಿ ಒಟ್ಟಾರೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಭೂಮಿ ಒಳಗೆ ಮಣ್ಣಿನೊಳಗೆ ಜಾಸ್ತಿ ಇದ್ವು ಅಂದ್ರೆ ಫಲವತ್ತಾಗಿರ್ತದೆ. ಆಮೇಲೆ ಈ ಥರ ಏನಾರು ಬಂದರೂ ಕೂಡ ನೀರು ಬಂದ್ರೂ ಅದು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಈ ವರ್ಷ ಹಾಕ್ತಿಲ್ಲ ಏನು ಹಾಕ್ಬೇಕಂತ ಮಾಡಿ ಬಿಳಿಜೋಳ ಹಾಕ್ಬೇಕಂತ ಮಾಡಿ ಏನೇ ಹೌದು ಹಾಕಿ ಕಾಣುತ್ತಾ ಅಲ್ಲೇ ಈಗ ಲೇಟ್ ಆತು ನೋಡಿ. ಈಗ ಇಲ್ಲ ಸ್ವಲ್ಪ ಅದು ಮನೆ ಮಳೆ ಆತ ಇದೆಲ್ಲ ಹಿಂಗಾಗಿದ್ದಕ್ಕೆ ಸ್ವಲ್ಪ ಬೇಸರ ಆತ. ಅದಕ್ಕೆ ಈಗ ಬಿಳಿಜೋಳ ಹಾಕು ನೀವು ಎರಿ ಒಳಗೆ ಎರಿ ಭೂಮಿ ಭಾಳ ಬಂಗಾರಂತ ಭೂಮಿ ಅದು ಎರಿ ಇದ್ರೆ ದೊರೆ ಅಂತ ಅಂತಾವ ನೀ ದೊರೆ ಆಗ್ಬೇಕೇನಪ್ಪ ಅಂದ್ರೆ ಯಾಕಂದ್ರೆ ಎರಿ ಒಳಗೆ ಬಿಳಿಜೋಳ ನೋಡಿ ಎಷ್ಟು ಚಂದ ಬರ್ತದಂದ್ರೆ ಏನು ಮಣ್ಣಿನೊಳಗೆ ನೀನು ಒಂದು ಮಾಡೋ ಕೆಲಸ ಅಂದ್ರೆ ಸೆಗಣಿ ಗೊಬ್ಬರ ಹಾಕ್ಬೇಕು. ಎಲ್ಲಿ ಸೆಗಣಿ ಗೊಬ್ಬರ ಹುಡುಕೋದಂತೇನೆ ಅಂದ್ರೆ ಭೂಮಿ ಫಲವತ್ತತೆ ಆಕತೆ ಅಂತ. ಸೆಗಣಿ ಗೊಬ್ಬರ ಎಲ್ಲಿ ಹುಡುಕೋದಂತೇನೆ ಈಗ ಹಂಗೇನಿಲ್ಲ ನೋಡ ನಮ್ಮ ಪ್ರಕಾಶ್ ಇದ್ದಾರಲ್ಲ ಅವ ಏನ್ ಮಾಡ್ತಾನ ಮನೆಯಾಗ ಆಕಳ ಸಾಕ್ಯಾನ ಎತ್ತು ಇಟ್ಕೊಂಡವ ನೀನು ನೋಡು ಎತ್ತು ಮಾರ್ಬಿಟ್ಟಿದೆ ಆದ್ರೂ ತಿಪ್ಪೆ ಅಂತ ಮಾಡೇವಲ್ಲ ಎಲ್ಲ ಅಲ್ಲೇ ಸ್ವಲ್ಪ ಇದಾಗೈತಿ ಮಾಡಿ ಖರೆ ಆ ತಿಪ್ಪೆ ನಿಂದು ತುಂಬೆ ಇಲ್ಲ ಅವಂದ ಎಷ್ಟು ತುಂಬೈತ್ ನೋಡು ಅಂದ್ರೆ ಎಲ್ಲಿ ಈಗ ಎತ್ತೆಲ್ಲ ಮಾರ್ಬಿಟ್ಟಿದೆ ಹೌದು ಆಕಳನು ಬೇಡ ಅಂತ ಹೇಳಿ ಅಂದ್ರೆ ಈಗ ರೈತರ ಬದುಕು ಹಸನ ಆಗ್ಬೇಕು ಅಂದ್ರೆ ನಾವು ಡಬಲ್ಗಿಂದ ಇನ್ಕಮ್ ಅಂತೀವಿ ನಮ್ಮ ಇಳುವರಿ ಜಾಸ್ತಿ ಆಗ್ಬೇಕು ಆದ್ರೆ ಖರ್ಚು ಕಡಿಮೆ ಆಗ್ಬೇಕಲ್ಲ ಈಗ ನೋಡು ಒಂದು ತಿಪ್ಪಿ ಗೊಬ್ಬರ ನಿಂಗೆ ಸಿಗ್ಬೇಕು ಅಂದ್ರೆ ಹೊರಗಿಂದು ಬಹಳ ದುಬಾರಿ ನಿಂದ ತಿಪ್ಪಿತ್ತಂದ್ರೆ ನೋಡು ಮೊದಲು ತಿಪ್ಪಿ ಇದ್ದದನ್ನ ನೀನು ಮುಚ್ಚಬೇಕಾತ ಯಾಕೆ ಕಾರಣ ಗೊತ್ತಾನ ಎತ್ತ ಮರೀದಿ ಆಕಳಿಲ್ಲ ಎಮ್ಮೆ ಆಕಳ ಅಂದ್ರೆ ಮನೆಯೊಳಗೆ ಏನಿಲ್ಲ ಹೈನಿಲ್ಲ ಅಂದ್ಕೊಳೇನ ಮಾಡೋರಿಲ್ಲ ಅಂತ ನಿನ್ ತಪ್ಪೇನಲ್ಲ ಆದ್ರೆ ಯಾಕೆ ಮಾಡಬಾರ್ದು ಹೌದಲ್ಲ ನಾನು ನೋಡಿ ನಮ್ಮ ಮನೆಯೊಳಗೆ ಎಷ್ಟೋ ಸಮಸ್ಯೆ ಇದ್ರು ಕೂಡ ಟ್ರ್ಯಾಕ್ಟರ್ ಅದಾವ ಎಲ್ಲ ಅದಾವ ಆದ್ರೆ ಆಕಳ ಎತ್ತು ಇರಬೇಕು ಅಂತ ನೀ ಹೇಳೋದು ಬರೋಬ್ಬರ ಐತಿ ನೋಡಪ್ಪ ಯಾಕಂದ್ರ ಅವ್ ಎತ್ತಿದ್ರೆ ಅದ್ರ ಮನೆ ಲಕ್ಷಣನ ಬೇರೆ ಮನ್ಯಾಗ ಎತ್ತು ಹಸು ಎಮ್ಮೆ ಕರ ಇದ್ರೆ ಹೈನುಗಾರಿಕೆನೂ ಮಾಡ್ಬೋದು ಅದಕ್ಕೆ ಆದ್ರೆ ಇವನ್ನೆಲ್ಲ ಮಾರಿ ತಪ್ಪು ಮಾಡಿದೆ ಅಂತ ಅನ್ಸಾಗತ್ತೈತಿ ನೋಡಿ ನನಗೆ ನೋಡು ಭಾಳ ಖುಷಿ ಆಗಿದೆ ಹೆಂಗ ಗೊತ್ತಾನ ಕುಮಾರ ಈಗ ದಂದಕ್ಕಿ ಎತ್ತಿನ ಮನೆ ಅದಾವಲ್ಲ ಆಮೇಲೆ ಅವನ್ನೆಲ್ಲ ಸ್ವಚ್ಛ ಮಾಡಿ ಅವುಗಳು ಯಾವಾಗಲೂ ಆರೋಗ್ಯವಾಗಿ ನಳ್ಳಸ ಇದ್ರೆ ನನಗೆ ಅದಷ್ಟ ಆನಂದ ಅದು ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅವ್ರು ಬಂದು ಅವ್ರ ಕಣ್ಣಲ್ಲೇ ನಾವು ಗೊತ್ತಾಗ್ತದೆ ನನ್ನ ಮೇಲೆ ಎಷ್ಟು ಪ್ರೇಮ ಇದೆ ನನ್ನ ಹಸಿವಾದ್ರೆ ಹೆಂಗೆ ನನಗೆ ಗುರ್ತು ಹಿಡಿತೀನಿ ನೀನು ನನಗೆ ಧನ್ಯವಾದ ಅಂಥೇಳಿ ಅವು ನಮ್ಮ ಮಾತಿನ ಮೂಲಕ ಅಂದರೆ ಮಾತಾಡಕ್ಕೆ ಬರೋದಿಲ್ಲ ಅವಕ್ಕೆ ಆ ಒಂದು ಭಾವನೆಗಳ ಮೂಲಕ ಅವು ಹೇಳ್ತಾವೆ ನನಗೆ ಈಗ ನೋಡು ನಮ್ಮ ಪಶು ವೈದ್ಯಕೀಯ ಇಲಾಖೆಯವರು ಹೇಳ್ತಾರೆ ಈಗ ಕೊಟ್ಟಿಗೆ ಇರ್ತದಲ್ಲ ಆಕಳ ಎತ್ತು ಎಮ್ಮಿ ಕಟ್ಟಿರ್ತೀವಲ್ಲ ಅದೆಲ್ಲ ಭಾಳ ಸ್ವಚ್ಛ ಇರಬೇಕು ಅಲ್ಲಿ ಈಗ ರೋಗ ಬರುವಂತಹ ವೈರಸ್ಸು ಬ್ಯಾಕ್ಟೀರಿಯಾಗಳು ಇದ್ವು ಅಂದ್ರೆ ಈಗ ಕಾಲುಬಾಯಿ ರೋಗ ಅಂತ ಬರ್ತಾವು ಅಂದ್ರೆ ಈ ಎತ್ತು ಆಕಳ ಇವಕ್ಕೆಲ್ಲ ರೋಗ ಬಂತಂದ್ರೆ ಪಾಪ ಅವು ಸಾಕಷ್ಟು ಮೂಗು ಪ್ರಾಣಿಗಳು ಸಾಕಷ್ಟು ವೇದನೆ ಅನುಭವಿಸ್ತಾವು ಆಮೇಲೆ ನಿನಗೆ ಹಾಲು ಸರಿ ಕೊಡುದಿಲ್ಲ ಆಮೇಲೆ ನಿನಗೆ ನಿನ್ನ ವರಮಾನ ಕಡಿಮೆ ಆಗ್ತದೆ ಅದಕ್ಕೆ ಯಾವಾಗ್ಲೂ ಕೂಡ ನಾವು ಈ ಆಲಸ್ಯತನವನ್ನು ಬಿಡ್ಬೇಕು ನೋಡು ನನಗದು ಇವತ್ತು ನಾ ಯಾಕೆ ಖುಷಿ ಇದೇನೆ ಅಂದ್ರೆ ಕುಮಾರ ಆಲಸ್ಯತನವನ್ನ ಜಾಡ್ಯತನವನ್ನು ಬಿಟ್ಬಿಟ್ಟಿನಿ ನಾ ಏನ್ ಅನ್ಕೊಂಡಿನಿ ಅಂದ್ರೆ ನಮ್ಮ ಮನೆಯಾಗೆ ಐತಲ್ಲ ಸೋಫಾ ಅದು ನಾನು ವೈರಿ ಅನ್ಕೊಂಡಿನಿ ಅಲ್ಲಿ ಹೋಗಿ ಕುಡುದಿಲ್ಲ ನಾನು ಅದು ನನಗೆ ಅಲ್ಲದ ಯಾಕಂದ್ರೆ ನನಗೆ ಹೊಟ್ಟೆ ಕೆಲಸ ನನಗೆ ದಂಧಕ್ಕೆ ಇಷ್ಟು ಕೆಲಸ ಅದ ನಾನು ಎತ್ತು ಕರ್ಕೊಂಡು ಹೋಗಿ ಅವಕ್ಕೆ ಇದೆಲ್ಲ ಮಾಡಿಸ್ಬೇಕು ಆಮೇಲೆ ಮುಖ್ಯವಾಗಿ ಅವಕ್ಕೆ ಏನು ಬೇಕು ಆಹಾರ ಅವನ್ನೆಲ್ಲ ತಯಾರು ಮಾಡಿಸ್ಬೇಕು ಅವಾಗ ಇವಾಗ ನಾ ಏನು ಮಾಡ್ತೀನಿ ಅವಕ್ಕೆ ಅಂದ್ರೆ ಇವ್ ಕೊಡ್ತೀನಿ ಆ ಹುಳಿಕಾಳು ಆಮೇಲೆ ನಾವು ಗಿರಣಿ ಹಾಕ್ತೀವಲ್ಲ ಶೇಂಗಾ ಎಣ್ಣೆ ತರ್ತೀವಿ ಎಣ್ಣೆ ಬಂದ ಮೇಲೆ ಅದ್ರದ್ದು ಇದಿರ್ತದಲ್ಲ ಶೇಂಗಾ ಗಟ್ಟಿಯಾಗಿರ್ತದೆ ನೋಡೋದು ಶೇಂಗಾ ಹಿಂಡಿ ಅದು ನಮ್ಮ ಎತ್ತು ಎಷ್ಟು ರುಚಿ ಬಹಳ ಬಾಯಿ ಚಪ್ಪರಿಸಿ ಹೊಡಿತಾವು ಅದು ಇಂಥವೆಲ್ಲ ನಮ್ಮ ಜಾನುವಾರುಗಳಿಗೆ ಏನು ಬೇಕು ಅವನ್ನ ಲಕ್ಷ್ಯ ಮಾಡ್ಕೊಂಡು ಅಂದ್ರೆ ಖಂಡಿತವಾಗಿ ಕೂಡ ಅವು ನಮಗೆ ನೋಡಿ ಎಷ್ಟು ಯಥೇಚ್ಛವಾಗಿ ನಮ್ಮ ತಿಪ್ಪಿ ಗೊಬ್ಬರ ನಮ್ಗೆ ಬೇಕಾದಂಗೆ ಐತಿ ನನಗೆ ಅದು ಎಷ್ಟು ಖುಷಿ ಅದ ಅಂದ್ರೆ ಇವತ್ತು ನಾನು ಹೊಲದಾಗ ನೀನು ತೋರಿಸಿದಾರೆ ಆಗಲೇ ಗೋಂಜೋಳ ಆ ಥರ ಗೋಂಜೋಳ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಫಲವತ್ತತೆ ಹಂಗದ ಮಳೆ ಜಾಸ್ತಿ ಆದ್ರೆ ಏನು ಮಾಡಿದೆ ಅಂದ್ರೆ ಅದನ್ನ ಹರಿದು ಹೋಗಂಗೆ ಮಾಡಬೇಕು ನೀರು ನಿಂತ ನೀರು ಹರಿದು ಹೋಗಂಗೆ ಮಾಡಿದ್ರೆ ಏನೋ ಜಾಸ್ತಿ ಇದ್ರೂ ಒಂದ್ ಕಡೆ ನಿಲ್ಲಂಗಿಲ್ಲ ಅಂದ್ರೆ ತನ್ನಿಂತಾನ ಬರೋಬರ ಆಕತಿ ಜಾಸ್ತಿ ಮಳೆ ಆ ತಾಮತ್ ಬೇರೆ ಖರೆ ಆದರೂ ಇಂಥವೆಲ್ಲ ಕೆಲವೊಂದಿಷ್ಟು ನಾವು ವಿಚಾರ ಇಟ್ಕೊಂಡಿವಿ ಅಂದ್ರೆ ನಮಗೆ ನಾ ಏನು ಗೊತ್ತಾನ ಯಾವಾಗಲೂ ಒಂದ್ ಕಡೆ ಹೇಳ್ತಿರ್ತೀನಿ ಕುಮಾರ ನಾವು ಬರೀ ಸಾಕ್ಷರ ಆದ್ರೂ ಉಪಯೋಗ ಇಲ್ಲ ಕೃಷಿ ಸಾಕ್ಷರ ಆಗ್ಬೇಕು ಅಂತೇಳಿ ಕೃಷಿಗೆ ಏನು ಬೇಕು ಅಂದಾಜಲ್ಲಿ ಏನು ಕೆಲಸ ಮಾಡೋಂಗಿಲ್ಲ ಆಮೇಲೆ ಮೈ ಮುರಿದು ಆಮೇಲೆ ಮನಸ್ಸಿನಿಂದ ಕೆಲಸ ಮಾಡಬೇಕು ಕೃಷಿ ಅನ್ನೋದು ಏನದು ನಾನು ತಿಳ್ಕೊಂಡ ಪ್ರಕಾರ ಅಂದ್ರೆ ಪರಿಪೂರ್ಣ ಅದು ಅದು ಪಾರ್ಟ್ ಟೈಮ್ ಜಾಬ್ ಅಲ್ಲ ಪೂರ್ಣವಾಗಿ ನಾ ಅದ್ರಾಗ ಅವಲಂಬನೆ ಮಾಡಿ ನಾನು ಹಿಂಗಾಗಿ ಇವತ್ತು ನಾ ಯಶಸ್ವಿಯಾಗಿ ಸಾಕಷ್ಟು ಮಂದಿ ನಿಮ್ಮಂಥವರೆಲ್ಲ ಬಂದು ಮಾಹಿತಿ ಕೇಳ್ತಾರೆ ಅಲ್ಲಪ್ಪ ಈಗ ನಾನು ಜೋಳ ಒಂದ ಹಾಕ್ಬಾರ್ದನ್ನ ತಲೆಯಾಗೈತಿ ಸಮಗ್ರ ಕೃಷಿ ಸ್ವಲ್ಪ ಮಾಡ್ಬೇಕನ್ನ ತಲೆಯಾಗೈತಿ ಅದ್ರ ಬಗ್ಗೆ ಸ್ವಲ್ಪ ಏನಾರ ಏನೇನು ಹೇಳಲ್ಲ ಮಾಡಲ್ಲ ನೀನು ನೀ ಹೇಳಿದ ಚಲೋ ಆಯ್ತು ಯಾಕಂದ್ರೆ ಕಡ್ಲೆ ಹಾಕ್ಬೇಕಂತ ನಿನ್ನ ವಿಚಾರ ಐತೆ ಕಡ್ಲೆ ಹಾಕು ಬೇಡ ಅನ್ನಂಗಿಲ್ಲ ಆದ್ರೆ ಅವ್ರ ಕೂಡ ಅಲ್ಲೊಂದು ಇಲ್ಲೊಂದು ಜೋಳದ ಕಾಳು ಹಾಕು ಯಾಕೆ ಹೇಳ್ತೀನಿ ಕೇಳು ಈಗ ಕಡ್ಲೆ ಹಾಕ್ತದೆ ಕೀಟಗಳು ಬರ್ತಾವೆ ಕಡ್ಲೆ ತಿನ್ನಕ್ಕೆ ಜೋಳ ಹಾಕಿದ್ದೆ ಅಂದ್ರೆ ಅವ ಬಂದು ಆ ಕಡ್ಲಿ ತಿನ್ನಕಂತ ಇವು ಹಕ್ಕಿಗಳು ಬರ್ತಾವ ಪಕ್ಷಿಗಳು ಆದ್ರೆ ನಿನ್ ಕಡ್ಲಿ ತಿನ್ನಂಗಿಲ್ಲ ಅವು ಕಡ್ಲಿ ಒಳಗಿನ ಹುಳ ಇರ್ತಾವ ಅವ್ನು ತಿಂತಾವ ನಿನಗೆ ಹೆಲ್ಪ್ ಮಾಡ್ತಾವ ನಿನಗೆ ಸಹಾಯ ಮಾಡ್ತಾವ ಆ ದೃಷ್ಟಿಯಿಂದ ನಿನಗೆ ಈ ತರ ಬಹುಬೆಳೆ ಪದ್ಧತಿ ಆಗ್ಲಿ ಅಂದ್ರೆ ಈ ಎರಡರ ಬೆಳೆದ್ರೆ ನೋಡ್ರಿ ನೋಡ್ಬೇಕಾರ ನೀನು ಖಂಡಿತವಾಗಿ ಉತ್ತಮ ಇಳುವರಿ ಹಾಕತಿ ಒಳ್ಳೆ ಭೂಮಿ ಐತಿ ನಿಮ್ಮ ಅಪ್ಪಾಜಿ ನನಗೆ ಎಷ್ಟು ಹೇಳ್ತಿದ್ರ ಅಂದ್ರೆ ಅವ್ರು ನೋಡೆ ನಾ ಕಲ್ತೀನಿ ಇವತ್ತೆ ಹಿಂಗಾಗಿ ನೀ ಮನಸ್ಸು ಮಾಡಿದ್ರೆ ಚಲೋ ಆಕತಿ ಮಾಡ್ತೇನೆ ಖಂಡಿತ ಮಾಡ್ತೀನಿ ಮತ್ತೆ ಒಂದ್ಸಲ ಆ ಕಡೆ ಹೋಗಿ ನೋಡೋಣ ಅದ್ರಾಗ ಏನೇನ್ ಮಾಡ್ಬೋದು ಮತ್ತೆ ಈ ಸಾವಯವಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನಾವು ಅದನ್ನ ಕಲ್ಕೋಬೇಕೇನ ದುಡ್ಡು ಖರ್ಚು ಪರವಾಗಿಲ್ಲ ತಿಪ್ಪಿ ಗೊಬ್ಬರ ತರಿಸಿ ಹಾಕೊಂಡು ಅಂತ ಮುಂದಿನ ಸರಿ ನೋಡಪ್ಪ ನೀನು ಆಕಳ ಎಮ್ಮಿ ಸಾಕಬಿಡು ಮನೆಯಾಗ ಮಕ್ಕಳಿಗೆ ಹೈನು ಆಗತ್ತೆ ಹಾಲು ಎಲ್ಲ ಸಿಗ್ತದೆ ಆರೋಗ್ಯ ಚಲೋ ಇರ್ತೈತಿ ನಿನ್ನ ಭೂಮಿ ಆರೋಗ್ಯನು ಚಲೋ ಇರ್ತೈತಿ ಹೌದು ಮಾಡೋಣಲ್ಲ ಖಂಡಿತ ಏ ಭಾಳ ಚಲೋ ಆತು ನೋಡು ಬಾ, ಮತ್ತೆ ನೀ ಹಗಲಲ್ಲಿ ಬರ್ತಿದ್ರೆ ಇಂಥವೆಲ್ಲ ನನಗೂ ಹೇಳ್ದಂಗೆ ಖುಷಿ ಆಕತಿ. ಇಲ್ಲೋ ಶರಣಪ್ಪಣ, ಈಗ ನಮ್ಮ ಊರಾಗ ನೀ ಒಬ್ಬನ ಹಿರಿಯ ಎಲ್ಲ ನಮಗೆ ನೀನೇ ಮಾರ್ಗದರ್ಶಕ. ಇಲ್ಲ ನಿನಗೆ ನೀ ಬಂದಿಯಲ್ಲಪ್ಪ ನನಗೆ ಅದ ಸಂತೋಷ. ಏನಾರ ಆದ್ರೆ ನಮ್ಮ ಕಷ್ಟ ನೋವು ನೀನು ಸ್ಪಂದಿಸ್ತೀಪ್ಪ. ಬಾಯಿಲ್ಲ ಕುಮಾರ್ ಬಂದ ನೋಡು, ನಡಿ ತೊಂಬಂದಾವಣಕ್ಕೆ ಅಂಬಲಿ ತೊಂಬಂದಾಳ ಕುಡ್ದು ಬೇಡ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಯಕ್ಷಗಾನ ಜಾಂಬಾವತಿ ಕಲ್ಯಾಣ ಪ್ರಸ್ತುತಪಡಿಸುತ್ತಾರೆ ಧಾರವಾಡದ ಶ್ರೀ ಚಂದ್ರಶೇಖರ್ ಶೆಟ್ಟಿ ಮತ್ತು ಸಂಗಡಿಗರು. ಆದರೆ ಏನು ಮಾಡುವ, ಅದನ್ನು ಧರಿಸಿ ಮೃಗಬೇಟೆಗೆ ಹೋಗಿರುವ ತಮ್ಮ ಪ್ರಸೇನ ಹಿಂದಿರುಗಿ ಬರಲಿಲ್ಲ. ಇದೇ ಸಂದರ್ಭದಲ್ಲಿ ಬಂದ ನಾರದರಲ್ಲಿ ನನ್ನ ಅಂತರಗವನ್ನು ಹೇಳಿಕೊಂಡಿದ್ದೇನೆ. ಮುಂದೇನಾಗುತ್ತದೆ ನೋಡುವ. ಇರುವಂತ ಸ್ಥಳ ದ್ವಾರಕೆಗೆ ಯಾರೆಂದುಕೊಂಡಿದ್ದೀರಿ? ಬಲರಾಮ ಅಂತ ಕೇಳಿದ್ದೇವೆ. ಅಂದುಕೊಳ್ಳಬಹುದು ಅಂದುಕೊಳ್ಳಬಹುದು. ಸೂರ್ಯೋದಯಕ್ಕೆ ಮುನ್ನ ಎಂದಿನಂತೆ ಒಡ್ಡೋಲಗವನ್ನ ಸೇರಿದ್ದೇನೆ. ಓಹೋ, ಯಾರಲ್ಲಿ? ನಾರದ ಮುನಿಗಳು ಬರುತ್ತಿದ್ದಾರೆ. ಬರಬೇಕು ಬರಬೇಕು, ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಬಲರಾಮ, ನಿನ್ನ ಸತ್ಕಾರಗಳಿಂದ ಸಂತುಷ್ಟಗೊಂಡಿದ್ದೇನೆ. ಇಲ್ಲಿಗೆ ನಿನ್ನ ಸತ್ಕಾರ ಸಾಕು. ನಿನ್ನ ಮುಖವನ್ನ ನೋಡಿದರೆ ನನಗೆ ಅರ್ಥವಾಗುತ್ತಾ ಇದೆ. ವಿಷಯ ನಿನಗೆ ಬಹುಶಃ ತಿಳಿಲಿಕ್ಕಿಲ್ಲ. ಇದು ವಿಷಯ ಏನು ಗೊತ್ತಾ? ಹೇಳುಗಲ್ಲದರ ಹೇಳುವೆನರಿತುದನು ಕೇಳುಗಲ್ಲದರ ಹೇಳುವೆ ಅರಿತುದನು ಶ್ರೀ ಕೃಷ್ಣನೀ ಜಗಪಾಲನೆಗೆ ಅವತಾರ ಕೈದಿಗನು ಶ್ರೀ ಕೃಷ್ಣನೀ ಜಗಪಾಲನೆಗೆ ಅವತಾರ ಗೈದಿಗನು ಕೇಳಲಾರೆನು ಸರ್ವ ಜನರೊಳು ತಾಳಿ ದೇಶವ ಬರಿದೆ ನಿಷ್ಠುರ ವ್ಯಾಳಶಯನನಿ ಯೋಗ್ಯವೇನಿ ಹೇಳು ಬುದ್ಧ ಬಲರಾಮ ನಾರದಮುನಿಗಳೇ, ಇದೋ ವಿಷಯವನ್ನ ಕೇಳು. ಸತ್ರಾರ್ಜುನ ತಮ್ಮನಾದಂತಹ ಪ್ರಸೇನ ಅಮೂಲ್ಯವಾದಂತಹ ಸಿಮಂತಕ ಮಣಿಯನ್ನ ಧರಿಸಿ ಬೇಟೆಗಾಗಿ ಅರಣ್ಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಪ್ರಸೇನನನ್ನ ಕೊಂದು ಅವನಲ್ಲಿ ಇರತಕ್ಕಂತಹ ಸಿಮಂತಕ ಮಣಿಯನ್ನ ನಿನ್ನ ತಮ್ಮನಾದಂತಹ ಕೃಷ್ಣ ಅಪಹರಿಸಿದ್ದಾನೆ ಎನ್ನುವಂತಹ ವಿಷಯವನ್ನ ಇಂದು ಊರ ಜನರು ಆಡಿಕೊಳ್ಳುತ್ತಾ ಇದ್ದಾರೆ. ಓಹೋ, ನೋಡು, ಈ ವಿಷಯ ನಿನಗೂ ಮತ್ತು ನಿನ್ನ ಯಾದವ ಕುಲಕ್ಕೂ ಬಂದಂತಹ ಕಳಂಕವಾಗಿದೆ. ಇದನ್ನ ಹೇಗೆ ಬಗೆಹರಿಸಿಕೊಳ್ಳುತ್ತೀಯಾ ನನಗೆ ಗೊತ್ತಿಲ್ಲ. ನಾರದರು ಬಂದರೂ ಈ ವಿಷಯವನ್ನ ಹೇಳಲಿಲ್ಲ ಎನ್ನುವುದಾಗಿ ಆಗಬಾರದು. ಹಾಗಾಗಿ ವಿಷಯವನ್ನ ತಿಳಿಸಿದ್ದೇನೆ. ಇನ್ನು ನೀನಿದ್ದೀಯಾ, ನಿನ್ನ ತಮ್ಮನಿದ್ದಾನೆ, ನಾನಿನ್ನು ಬರ್ತೇನೆ, ನಿನ್ನ ಶುಭವಾಗಲಿ. ಈಗಲೇ ಕರೆಸಿ ವಿಚಾರವನ್ನು ಮಾಡ್ತೇನೆ. ಇರಲನಗೆ ಗೋವಿಂದನು ಸಭೆಗಾಗಲು ಸಂತಸದಿ ಬರತಾನು ಸಭೆಗಾಗಲು ಪ್ರತಿದಿನ ಸಭಾಸ್ಥಾನವನ್ನು ಪ್ರವೇಶಿಸುವಾಗ ನಗು ಮಗದಿಂದ ನನ್ನನ್ನು ಬರಮಾಡಿಕೊಳ್ಳುವನು ನನ್ನಣ್ಣ. ಏಕೆ ಇಂದು ಕೆಂಡ ಮಂಡಲನಾಗಿ ಕುಳಿತಿದ್ದಾನೆ? ಏನೇ ಇದ್ರೂ ಹೋಗಿ ವಂದಿಸಿಕೊಳ್ಳುತ್ತೇನಂತೆ. ಅಣ್ಣಯ್ಯ, ಇದೋ ನಿಮ್ಮ ಪಾದ ಪದ್ಮಗಳಲ್ಲಿ ಶ್ರೀಕೃಷ್ಣನ ಸಾಷ್ಟಾಂಗ ಪ್ರಣಾಮಗಳು, ಅವತರಿಸಬೇಕು. ನಿನ್ನ ನಮಸ್ಕಾರ ಎಷ್ಟು ತಿರಸ್ಕಾರ! ಯಾಕಣ್ಣ, ಅಂದಿನಿಂದಲೂ ನೋಡಿದ್ದೇನೆ ನಿನ್ನನ್ನ. ಏನು, ಬಗಲಲ್ಲಿ ದೊಣ್ಣೆ, ಬಾಯಲ್ಲಿ ಬೆಣ್ಣೆ, ಏನು ಇಡೀ ಯಾದವ ಕುಲಕ್ಕೆ ಒಂದಿಲ್ಲೊಂದು ರೀತಿಯಲ್ಲಿ ಕಳಂಕವನ್ನ ತಂದೊಡ್ಡುತ್ತಿದ್ದೀಯೇ? ಅಂದು ಮಾನವೀಯ ವ್ಯವಹಾರದಲ್ಲಿ ಕಳಂಕವನ್ನ ತಂದಿದ್ದಲ್ಲದೆ ಇಂದೇನಾಯ್ತು? ಇಂದು ಆ ಪ್ರಸೇನನನ್ನು ಸಂಹರಿಸಿ ಅವನಲ್ಲಿರತಕ್ಕಂತಹ ಶಮಂತಕ ಮಣಿಯನ್ನ ಕದ್ದು ತಂದಿದ್ದೀಯೇ? ಶಮಂತಕ ಮಣಿಯನ್ನ ಕದ್ದು ತಂದಿರುವಂತಹ ಅಪವಾದ ನಿನ್ನ ಮೇಲಿದೆ. ಏನು ಮಾಡಬೇಕು, ಏನು ಮಾಡಬೇಕು? ಅಣ್ಣಯ್ಯ, ಪ್ರಸೇನ ಏನಾದನು, ಶಮಂತಕ ಮಣಿಯ ಕತೆ ಏನಾಯಿತೋ ಒಂದೂ ನನಗೆ ಗೊತ್ತಿಲ್ಲ. ಒಂದು ಸಂದರ್ಭದಲ್ಲಿ ತಾತ ಉಗ್ರಸೇನ ಭೂಪತಿಗಾಗಿ ಅದನ್ನು ನಾನು ಕೇಳಿದ್ದುಂಟು. ಅದನ್ನು ಬಿಟ್ಟರೆ ಉಳಿದ ವಿಷಯ ನನಗೆ ಗೊತ್ತಿಲ್ಲ ಅಣ್ಣಯ್ಯ. ಕೃಷ್ಣ, ಬೆಂಕಿ ದೊರೆತು ಹೋಗಿ ಆಡುವುದಿಲ್ಲ. ಓಹೋ, ಈ ವಿಷಯ ಜನರಲ್ಲಿ ಆಡಿಕೊಳ್ತಾ ಇದ್ದಾರೆ ಅಂತಂದ್ರೆ ನೀನು ಅದರಲ್ಲಿ ಭಾಗಿಯಾಗಿರಲೇಬೇಕು. ನಿಮಗೆ ನಂಬಿಕೆ ಬರಬೇಕಾದ್ರೆ ನಾನೇನು ಮಾಡಬೇಕು ಹೇಳಿ. ಕೃಷ್ಣ, ಜನನಿ ಜನಗರಾಣಿ ಕೇಳು, ಜನನಿ ಜನಗರಾಣಿ ಕೇಳು, ಆಮಣಿಯು ಪ್ರಸೇನ ವಾರ್ತೆಗಳು, ನನಗೆ ಗೋಚರವಿಲ್ಲ ಉರುಳ ಕೃತ್ಯಂಗಳಿಗೆ, ನನಗೆ ಗೋಚರವಿಲ್ಲ ಉರುಳ ಕೃತ್ಯಂಗಳಿಗೆ, ಮನವ ಕೊಡೆನ ಎಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ. ಪ್ರಪಂಚದಲ್ಲಿ ಕಣ್ಣೇ ಕಾಣುವ ಪ್ರತ್ಯಕ್ಷ ದೇವರೆಂದರೆ ತಂದೆ ತಾಯಿಗಳಂತೆ. ಜನನಿ ಜನಕರ ಪಾದದಾಣೆಯಾಗಿಯೂ ಪ್ರಸೇನನ ವಾರ್ತೆಗಳಾಗಲಿ ಮಣಿಯ ವಿಷಯವಾಗಲಿ ನನಗೆ ಗೋಚರವಿಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬು ಅಣ್ಣ, ನಂಬು. ಬಂದಿರುವ ಅಪವಾದವನ್ನು ನಾನೇ ಪರಿಹರಿಸಿಕೊಳ್ಳುತ್ತೇನೆ. ನಿನ್ನ ಆಶೀರ್ವಾದ ಎನ್ನುವಂಥ ಶ್ರೀರಕ್ಷಣನ ಮೇಲಿರಲಿ, ನನ್ನನ್ನು ಆಶೀರ್ವದಿಸು. ಕೃಷ್ಣ, ತಂದೆ ತಾಯಿಯರ ಆಣೆಯನ್ನು ಮಾಡಿದರೆ ಮುಗಿಲಿಲ್ಲ, ಈ ಒಂದು ಅಪವಾದವನ್ನು ಪರಿಹರಿಸಿಕೊಳ್ಳಬೇಕಲ್ಲ. ನಾನೇ ಪರಿಹರಿಸಿಕೊಳ್ಳುತ್ತೇನೆ, ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ. ನೀನೇ ಬಗೆಹರಿಸಿಕೊಳ್ತೀಯಾ? ಹೌದು. ಹಾಗಾದರೆ ಏನು ಎನ್ನುವುದಾಗಿ ಅದನ್ನು ಪರಿಹರಿಸಿ ಈ ಕಳಂಕವನ್ನು ದೂರೀಕರಿಸಬೇಕು. ಖಂಡಿತ ದೂರೀಕರಿಸಿಕೊಳ್ಳುತ್ತೇನೆ ಅಣ್ಣಯ್ಯ. ಈ ಸಂದರ್ಭದಲ್ಲಿ ನಾನೊಬ್ಬನೇ ಹೋಗುವುದಲ್ಲ, ಮತ್ತೆ ಯಾದವ ಪ್ರಮುಖರನ್ನೆಲ್ಲ ಕೂಡಿಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ. ಆದ್ದರಿಂದ ಯಾರಲ್ಲಿ ಸಾತ್ಯಕಿ ಕೃತರ್ಮಾದಿಗಳು ಈ ಕಡೆ ಬನ್ನಿ. ದೇವ ಸಾತ್ವಿಕಿ, ನಿನಗೆ ಬಂದಿರುವಂತ ಅಪವಾದದಲ್ಲಿ ನಾವು ಪಾಲುದಾರರೇ. ಓಹೋ, ಅದನ್ನ ಪರಿಹರಿಸಿಕೊಳ್ಳುವುದರಲ್ಲಿ ನಿಮ್ಮೊಂದಿಗೆ ಈ ಸಾತಕಿ ಇದ್ದಾನೆ, ಚಿಂತಿಸಬೇಡಿ. ಇನ್ನು ಕಾಲಹರಣ ಮಾಡುವುದು ವಿಳಂಬ ಅಲ್ಲ, ಆದ್ದರಿಂದ ತಡ ಮಾಡುವುದಲ್ಲ, ಹೇಳಿ ಹೋಗೋಣ. ಯಾದವಾದಿಗಳೇ, ನೋಡಿದಿರಾ ಪ್ರಶೇನ ಏರಿ ಬಂದಿರುವಂತಹ ಕುದುರೆಯ ಪಾದದ ಜಾಡನ್ನ ಹಿಡಿದು ನಾವು ಈ ಕಾಂತಾರಕ್ಕೆ ಬಂದವರು. ಅದು ಅಲ್ಲಿ ನೋಡಿ, ಒಂದೆಡೆಯಲ್ಲಿ ಪ್ರಶೇನ ಕಳೆಬರ, ಇನ್ನೊಂದೆಡೆಯಲ್ಲಿ ಕುದುರೆಯ ಕಳೆಬರವನ್ನ ಕಾಣ್ತಾ ಇದ್ದೇವೆ. ಕೇಸರಿಯೊಂದು ಪ್ರಶೇನನೊಡನೆ ಕಾದು ಪ್ರಶೇನಲ್ಲಿರುವ ಮಣಿಯನ್ನ ಅಪಹರಿಸಿದೆ. ಅದನ್ನೇ ಅನುಸರಿಸಿ ನಾವು ಮುಂದೆ ಬಂದರೆ ಕೇಸರಿ ಕೂಡ ತನ್ನ ತನುವನ್ನು ತೆತ್ತಿದೆ. ಬಲ್ಲೂಕವೊಂದು ಕೇಸರಿಯನ್ನ ಕೊಂದು ಮಣಿಯನ್ನ ಪರಿಸಿಕೊಂಡು ಹೋಗಿದೆ. ಆ ಬಲ್ಲೂಕದ ಪಾದದ ಜಾಡನ್ನ ಹಿಡಿದು ಬಂದು ನೋಡುತ್ತಿರುವಂತಹ ಸಂದರ್ಭದಲ್ಲಿ ನಾವು ಒಂದು ಗುಹೆಯ ಎದುರುಗಡೆ ಬಂದು ನಿಂತಿದ್ದೇವೆ. ಸರಿ ಯಾದವರೇ, ನೀವೀ ಗುರೆ ಹೊರಬಾರದಲ್ಲಿ ನಿಲ್ಲಿ, ಒಳಗಡೆ ಏನು ಎಂತಹದ್ದು ಎನ್ನುವುದನ್ನ ನಾನು ನೋಡಿ ಬರುತ್ತೇನೆ. ಅದೀತೆ ಸರಸಿ ಜಾಮಕಿ ಮೆರವ ಸೌಂದರ್ಯ ವಿಭ್ರಮಕಿ, ಸರಸಿ ಜಾಮಕಿ ಮೆರವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿ ತೂಗುತ್ತಲಾಗಲು ಪಾಡಿ ತೂಗುತ್ತಲಾಗಲು ಜೋ ಜೋ ಜೋ ಜೋ ಜೋ ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಣ ಪ್ರವೀರ ಜೋ ಜೋ ಬಲ್ಲೋಕ ರಾಜಾಧಿರಾಜ ಜೋ ಜೋ ಜಾಂಬವ ತರಣ ಪ್ರವೀರ ಜೋ ಜೋ ಬಲ್ಲೋಕ ರಾಜಾಧಿರಾಜ ಜೋ ಜೋ ಜೋ ಜೋ ಜೋ ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಗವಿಯನ್ನು ಹೊಕ್ಕು ನೋಡಿದರೆ ಆಶ್ಚರ್ಯ ಪರಮಾಶ್ಚರ್ಯ. ಕೋಟಿ ಸೂರ್ಯರ ಪ್ರಭೆಯನ್ನು ಹೊಂದಿರುವಂತಹ ಶಮಂತಕಮಣಿಯೊಂದಾದರೆ, ಶರದ ಋತು ಪೂರ್ಣಿಮೆಯ ಚಲ್ವಿಕೆಯ ಮಾನಿನಿ ಮಣಿ ಇನ್ನೊಂದು, ಇವಳಾಡುವ ಮಾತುಗಳನ್ನು ಗಮನಿಸಿದರೆ ಅರ್ಥವಾಗುತ್ತಾ ಇದೆ. ಇವಳು ಜಾಂಬವತಿ, ತೊಟ್ಟಿಲಲ್ಲಿರುವ ಮಗು ಪ್ರವೀರ, ಇವರಿಬ್ಬರು ಜಾಂಬವನೆನ್ನುವಂತಹವನ ಮಕ್ಕಳು ಎನ್ನುವುದಾಗಿ. ನನಗೆ ಇದರ ಅಗತ್ಯವಿಲ್ಲ, ನನ್ನ ಇರುವಿಕೆಯನ್ನು ಇವರ ಎದುರುಗಡೆ ಪ್ರಕಟಪಡಿಸಬೇಕಾಗಿದೆ. ಆದ್ದರಿಂದ ಕೈಯಲ್ಲಿರುವಂತಹ ಪಾಂಚಜನ್ಯವನ್ನ ಮುಳಗಿ ಬಿಡುತ್ತೇನೆ. ಮಗಳೇ ಬಂದೆ ಬಂದೆ ಬಂದೆ, ಅಪ್ಪಪ್ಪ ಏನು ಆಶ್ಚರ್ಯ ಇದು! ಈ ಕ್ಷೇತ್ರದಲ್ಲಿ ನನ್ನ ಗವಿಯವರೆಗೆ ಪಾದ ಬೆಳೆಸುವ ಧೈರ್ಯ ಕೆಚ್ಚು ಸಾಹಸ ಇದ್ದವರನ್ನ ಇಲ್ಲಿಯವರೆಗೆ ನಾನು ಕಂಡುದಿಲ್ಲ. ನನ್ನ ಗವಿಯ ಹೆಬ್ಬಾಗಿಲಿಗೆ ಬಂದು ನಿಂತು ಪಾಂಚಜನ್ಯವನ್ನ ಊದಿ ಭಯಂಕರ ಧ್ವನಿಯನ್ನ ಮಾಡಿ ಅದು ನನ್ನ ಮಗಳ ಹಾಗೆ ಆಘಾತವನ್ನು ಉಂಟು ಮಾಡಿ ಅವಳ ಆಕ್ರಂದನಕ್ಕೆ ಆತಂಕಕ್ಕೆ ಕಾರಣನಾದವರು ಯಾರು ಎಂಬುದಾಗಿ ನೋಡಲು ಬಂದೇ. ಓಹೋ ನಿನ್ನ ನಡವಳಿಕೆ ಕಾರಣವಾಯಿತು ಎಂಬುದನ್ನ ವಿಷದ ಪಡಿಸು. ತಡ ಮಾಡದೆ ಪೆಟ್ಟು ತಿನ್ನದೆ ಇಲ್ಲಿಂದ ಹೊರಡುವಂತವನ ಅಯ್ಯೋ ವಸುದೇವನ ಆತ್ಮ ಭವನು ವಸುದೇವನ ಆತ್ಮ ಭವನು ದ್ವಾರಕೆಯೋ ವಸತಿ ಆರೋಗ್ಯೋಳ್ ವಸತಿಯೋ ಗೈದೀಪೇನೋ ಹೆಸರು ಕೇಳೆನ್ನ ಜಗದಿ ಹೆಸರು ಕೇಳೆನ್ನ ಜಗದಿ ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ ವಸುದೇವ ದೇವಕಿಯರ ಮಗನಾಗಿ ಹುಟ್ಟಿದವನು ನಾನು. ನನ್ನ ವಸತಿ ಇರುವುದು ದೋರಕೆ ಎನ್ನುವಂತಹ ನಗರದಲ್ಲಿ. ಕೃಷ್ಣ ಎನ್ನುವಂತಹ ಅಭಿಧಾನದಿಂದ ನನ್ನನ್ನು ಪ್ರಪಂಚದಲ್ಲಿ ಗುರುತಿಸುತ್ತಾರೆ. ಅಯ್ಯ, ನನ್ನ ದಾಯಾದಿಯಾಗಿರುವಂತಹ ಪ್ರಶಯನ ಧರಿಸಿ ಬಂದಿರುವ ಶಮಂತಕ ಮಣಿಯನ್ನು ಹುಡುಕುತ್ತಾ ಬಂದವ ನಾನು. ಅದರ ಜಾಡನ್ನು ಹುಡುಕಿ ಬಂದು ನಿನ್ನ ಗವಿಯನ್ನು ಸೇರಿ ನೋಡುತ್ತಾ ಇದ್ದೇನೆ. ನನಗೆ ಬೇಕಾಗಿರುವಂತಹ ಮಣಿ ಕಾಣಿಸ್ತಾ ಇದೆ. ಅಯ್ಯ, ಆ ಮಣಿಯನ್ನ ನನಗೆ ಕೊಟ್ಟು ಶರಣಾದರೆ ಲೇಸು, ಇಲ್ಲ ದುಳಿದರೆ ಮೃಗವೇ ಕೊಂದು ಕಳೆಯುತ್ತೇನೆ. ಏನು ಶಮಂತಕ ಮಣಿಯ ಪ್ರಕಾಶವನ್ನು ಅನುಸರಿಸಿ ಬಂದಂತಹ ನೀನು, ನನ್ನ ಗವಿಯಲ್ಲಿ ಶಮಂತಕ ಮಣಿಯ ಉಪಸ್ಥಿತಿಯನ್ನ ಕಂಡು ನನ್ನಲ್ಲಿ ಕೇಳಿಕೊಳ್ಳುವ ರೀತಿ, ಮಣಿಯನ್ನ ಕೊಡು ಬದುಕಿಕೋ ಎಂಬುದಾಗಿ ನನ್ನಲ್ಲಿ ಹೇಳ್ತಾ ಇದೆಯಲ್ಲ. ಹೌದು, ಏನು ನಾನು ಸಾಮಾನ್ಯ ಬಡ ಮೃಗ ಎಂದು ಭಾವಿಸಿದೆಯೋ? ಯಾರು ನೀನು? ನಾನು ಸಾಮಾನ್ಯ ಬಡ ಮೃಗ ಅಲ್ಲ, ತ್ರೇತಾಯುಗದಿಂದ ಇಲ್ಲಿಯವರೆಗೆ ಬದುಕಿ ಇರುವಂತಹ ಜಾಂಬವಂತ ನಾನು. ಸಾಮಾನ್ಯ ಬಡ ಮೃಗ ಅಲ್ಲ, ತ್ರೇತಾಯುಗದಲ್ಲಿ ಯಾವ ಸಂದರ್ಭದಲ್ಲಿ ಸುಗ್ರೀವ ಹನುಮ ನೀಲಾದಿಗಳು ಆ ಸಂದರ್ಭದಲ್ಲಿ ಬದುಕಿದ್ದರು, ಆ ಕ್ಷಣದಲ್ಲಿ ಬದುಕಿ ಉಳಿದಂತಹ ನಾನು ಇಲ್ಲಿಯವರೆಗೆ ನನ್ನ ಭಜ ಬಲ ಪರಾಕ್ರಮದಿಂದ ಬದುಕಿಕೊಂಡಿರುವಂತಹ ವ್ಯಕ್ತಿ ನಾನು. ಅಯ್ಯ, ಸಾಮಾನ್ಯ ಮೃಗವೆಂಬುದಾಗಿ ಭಾವಿಸಿ ಮಣಿಯನ್ನು ಒಪ್ಪಿಸು ಎಂದು ಕೇಳುತ್ತಿದ್ದೀಯಲ್ಲ, ನನ್ನ ಭುಜ ಬಲ ಪರಾಕ್ರಮದಿಂದ ಸಿಂಹವನ್ನು ಬಗ್ಗಿಸಿ ಮಣಿಸಿ ಪಡೆದಂತಹ ಮಣಿಯನ್ನು ನಿನಗೆ ಒಪ್ಪಿಸಲಿಕ್ಕೆ ಯಾವ ಕಾರಣವೂ ಇಲ್ಲ, ಹೊರಟು ಹೋಗು ಸುಮ್ಮನೆ ಇಲ್ಲಿಂದ. ತ್ರೇತೆಯಿಂದ ದ್ವಾಪರದವರೆಗೆ ಬದುಕಿದ್ದೆ ಎಂದ ಮಾತ್ರಕ್ಕೆ ನೀನೊಬ್ಬ ಪರಾಕ್ರಮಿ ಎಂದರ್ಥವಲ್ಲ. ನನ್ನ ಪರಾಕ್ರಮದ ಬಗ್ಗೆ ಗೊತ್ತೇ? ನನ್ನ ಪರಾಕ್ರಮವನ್ನೇ ಪ್ರಶ್ನಿಸುವ ನಿನ್ನ ಪರಾಕ್ರಮ ಎಲ್ಲಿದೆ ಎಂಬುದಾಗಿ ಸ್ವಲ್ಪ ಹೇಳು ನೋಡೋಣ. ಕೇಳು ನೋಡಗೆ ನಾನು ಅಯ್ಯೋ, ನನ್ನ ಪರಾಕ್ರಮದ ಬಗ್ಗೆ ನಿನಗೇನು ಗೊತ್ತು? ಹಿಂದೊಂದು ಕಾಲದಲ್ಲಿ ಗೋಕುಲ ಎನ್ನುವಂತ ಗ್ರಾಮದಲ್ಲಿ ಗೋವಳನಾಗಿ ಇರುತ್ತಿರುವಂತ ಆ ಸಂದರ್ಭದಲ್ಲಿ ಗೋಪಾಲಕರೆಲ್ಲ ಒಟ್ಟಾಗಿ ಗೋವರ್ಧನ ಗಿರಿಯನ್ನ ಪೂಜಿಸಿದರು. ಇದೇ ಕಾರಣಕ್ಕಾಗಿ ದೇವೇಂದ್ರ ಸತತ ಮುಸಲಧಾರೆಯಲ್ಲಿ ಮಳೆಯನ್ನು ಸುರಿಸಿದ. ಗೋಪಾಲಕರನ್ನು ಗೋವಳರನ್ನು ರಕ್ಷಿಸುವುದಕ್ಕಾಗಿ ನನ್ನ ಕಿರು ಬೆರಳಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋಪಾಲಕರನ್ನು ಗೋವಳರನ್ನು ರಕ್ಷಿಸಿದಂತಹ ಸಾಮರ್ಥ್ಯ ನನ್ನದು. ಎತ್ತಿ ಹಿಡಿಯುವ ಮಾತಂತಿರಲಿ, ಆ ಗಿರಿಯನ್ನು ಮುಟ್ಟುವ ಯೋಗ್ಯತೆ ನಿನಗುಂಟೇನು? ಬಿಡ ಬಿಡ ಬಿಡ, ನನ್ನ ಸಾಹಸವನ್ನ ಏನು ತಿಳಿದಿದ್ದೀಯೇ? ಶರಧಿಗೆ ರಾವಣನನ್ನ ಶಿಕ್ಷಿಸುವ ಉದ್ದೇಶದಿಂದ ಆ ರಾಮದೇವರು ಲಂಕೆಗೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕೆಂದು ತೀರ್ಮಾನಿಸಿದಾಗ ವಾನರ ಸೇನೆ ಆ ಕೆಲಸದಲ್ಲಿ ನಿರತರಾದಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ತರುವತ್ತ ಸಾಗಿದಾಗ ಈ ಜಾಂಬುವಂತ ನೇರವಾಗಿ ಈಶ್ವರನ ಸ್ಥಾನವಾದಂತಹ ರಜತಾತ್ರಿಯ ಬುಡಕ್ಕೆ ಕೈ ಹಾಕಿ ಅಲುಗಾಡಿಸಿದ ಸಂದರ್ಭದಲ್ಲಿ ಆ ಶಂಕರನೇ ಬಂದು ನಮ್ಮ ಸಖ್ಯವನ್ನು ಬೆಳೆಸಿದ್ದುಂಟು. ಹಾಗೆಯೇ ಬೆಟ್ಟಗಳ ಸಾಲುಗಳನ್ನೇ ಕೊಡುಗೆಯಾಗಿ ನೀಡಿದ ಕಾರಣ ಅವುಗಳನ್ನು ಹೊತ್ತು ತಂದು ರಾಮ ಸೇತುವೆಯನ್ನು ನಿರ್ಮಾಣ ಮಾಡಿದ ನಮ್ಮ ಸಾಹಸಕ್ಕೆ ಕಿರಿಬೆಟ್ಟಿನಲ್ಲಿ ಸಾಮಾನ್ಯ ಗೋವರ್ಧನ ಗಿರಿಯನ್ನು ಎತ್ತಿದೆ ಎಂಬುದಾಗಿ ಹೇಳ್ತಾ ಇದ್ದೀಯಲ್ಲ. ಬಿಡ, ನಿನ್ನಲ್ಲಿ ಪರಾಕ್ರಮ ಉಂಟು ಅಂತಾದರೆ ಪರಾಕ್ರಮದಿಂದ ಬಿಡಿಸಿಕೊಳ್ಳುವ ತೀರ್ಮಾನ ಮಾಡು. ನೋಡೋಣ ಬಾ.